ಈ ಆಡುಗಳ ಸಾಕಣೆಯ ಒಂದು ಪ್ರಾಮುಖ್ಯತೆ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಆಯಿತು. ಈಗ ನಾವು ನಮ್ಮ ಪ್ರಾಚೀನ ಕಾಲದಿಂದ ನಾವು ನೋಡಿದರೆ ಮಾನವನ ಜೊತೆಗೆ ಮೊಟ್ಟ ಮೊದಲೇ ಸಾಕು ಪ್ರಾಣಿ ಯಾವುದಂದರೆ ಅದು ಆಡು. ಆವಾಗಿನ ಚಿತ್ರಗಳ ಮುಖಾಂತರ ನಾವು ಇದನ್ನು ಖಂಡಿತವಾಗಿ ಹೇಳ್ಬೋದು, ಇದು ಮೊದಲನೇ ಸಾಕು ಪ್ರಾಣಿಯಾಗಿ ಮನುಷ್ಯನ ಜೊತೆಗೆ ತನ್ನ ಒಂದು ಎಲ್ಲ ಬೇಡಿಕೆಗಳನ್ನು ಕೊಡುವಂಥ ಪ್ರಾಣಿಗಿತ್ತು. ಆಡಿನಿಂದ ಆಹಾರ ಸಿಗ್ತಿತ್ತು, ಆಡಿನಿಂದ ಬಟ್ಟೆ ಸಿಗ್ತಿತ್ತು, ಆಡಿನಿಂದ ತಮ್ಮ ಸಣ್ಣ ಪುಟ್ಟ ಬೇಡಿಕೆಗಳನ್ನು ಅವರು ಮಾಡ್ಕೊತಾ ಇದ್ದರು. ಕ್ರಮೇಣ ಈ ಆಡು ಸಾಕಾಣಿಕೆ ಇದು ಒಂದು ಬೃಹತ್ ಉದ್ಯಮೆಯಾಗಿ ಬೆಳೀಲಿಕ್ಕೆ ಪ್ರಾರಂಭ ಆಯಿತು. ನಾವು ಆಡು ಸಾಕಾಣಿಕೆ ಎಲ್ಲಿ ಸಾಕ್ಬೋದು, ಎಲ್ಲಿ ನೋಡ್ಬೋದು ಅಂದರೆ ಎಲ್ಲೆಲ್ಲಿ ಮನುಷ್ಯ ಕಂಡು ಬರ್ತಾನೆ ಅಲ್ಲಿ ನಾವು ಆಡು ಸಾಕಾಣಿಕೆ ಕಾಣ್ಬೋದು. ಆಡನ್ನು ನಾವು ಬಯಲು ಪ್ರದೇಶದಲ್ಲಿನೂ ಕಾಣ್ಬೋದು, ಅತಿ ಹೆಚ್ಚು ಮಳೆಯಾಗುವ ಪ್ರದೇಶದಲ್ಲಿನೂ ಕಾಣ್ಬೋದು, ಹಿಮಾಲಯದಂಥ ಹಿಮ ಬಿದ್ದಂಥ ಪ್ರದೇಶಗಳಲ್ಲಿ ಸಹಿತ ನಾವು ಆಡುಗಳನ್ನು ನೋಡ್ಬೋದು. ಹೀಗಾಗಿ ಎಲ್ಲಿ ಯಾವ ಬೇರೆ ಪ್ರಾಣಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ನಾವು ಆಡು ಹೋಗುವುದನ್ನು ಮತ್ತು ತನ್ನ ಒಂದು ವಂಶ ಪರಂಪರೆಯನ್ನು ಬೆಳೆಸುವುದನ್ನು ಕಾಣ್ತಾ ಇದ್ದೀವಿ. ಹೀಗಾಗಿ ಆಡು ಒಂದು ಸರಳ ಮತ್ತು ಮಾನವನ ಒಂದು ಸ್ನೇಹಿತನಾಗಿ ಇದು ಬೆಳೀತಾ ಬಂದಿದ್ದು ನಾವು ಬಹಳ ಪ್ರಶಂಸನೀಯವಾಗಿ ಅದರ ಬಗ್ಗೆ ಚರ್ಚೆ ಮಾಡಬಹುದು. ಇದಕ್ಕೆ ಇಂಥ ಪ್ರದೇಶದಲ್ಲಿ ಮಾತ್ರ ನಾವು ಸಾಕ್ಬೋದು ಬೆಳಿಬಹುದು ಅನ್ನುವಂಥದ್ದಿಲ್ಲ, ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಎಲ್ಲ ಕಡೆಯೂ ಇದು ಇರುವಂಥದ್ದು, ಬೇರೆ ಬೇರೆ ತಳಿಗಳಿರ್ತವೆ ಅದಕ್ಕೆ ಹೊಂದ್ಕೊಂಡು ಅವು ಬೆಳೀತವೆ ಅಂತ ಹೇಳ್ಬೋದು. ಎಲ್ಲಿ ಯಾವುದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನಿಗೆ ಅಂದರೆ ಬರಗಾಲದಂಥ ಪ್ರದೇಶ, ಮೈಲುಗಟ್ಟಲೆ ನೋಡಲಿಕ್ಕೆ ಹಸಿರು ಎಲೆ ಸಿಗಲ್ಲ, ಕುಡಿಲಿಕ್ಕೆ ಒಂದು ನೀರು ಸಿಗಲ್ಲ, ಅಲ್ಲಿ ಮಾನವನ ಜೀವನೋಪಾಯ ಆಗಿ ಕಂಡು ಬರುವುದೇನಪ್ಪ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಆಡು ಸಾಕಾಣಿಕೆ ಮಾತ್ರ. ಹೀಗಾಗಿ ಮನುಷ್ಯನಿಗೆ ಕಷ್ಟವಾದ ಪ್ರದೇಶಗಳಲ್ಲಿ ಸಹಿತ ಆದಾಯ ಕೊಡುವಂಥ ಪ್ರಾಣಿ ಯಾವುದಂದ್ರೆ ಆಡು. ಹಾಗಾಗಿ ಇದನ್ನು ಎಲ್ಲಾದರೂ ಸಾಕಬಹುದು. ಸಾಕ್ಬೋದು, ಖಂಡಿತವಾಗಿ ಸಾಕ್ಬೋದು. ಆದರೆ ಅತಿ ಸೂಕ್ತವಾದ ಹವಾಮಾನ ಯಾವುದಪ್ಪ ಅಂತ ನಾವು ಯೋಚನೆ ಮಾಡಿದಾಗ ಇದು ಆದ್ರತೆ ಇಲ್ಲದಂಥ ಒಣ ಹವೆ ಮತ್ತು ನೀರಿಲ್ಲದಂಥ ಪ್ರದೇಶದಲ್ಲಿ, ಮರುಭೂಮಿ ಪ್ರದೇಶದಲ್ಲಿ, ಅತಿ ಹೆಚ್ಚಿನ ಉಷ್ಣತೆ ಇದ್ದಂಥ ಪ್ರದೇಶದಲ್ಲಿ ಇದನ್ನು ನಾವು ಸಾಕ್ಬೋದು. ಏರಿಡ್ ಮತ್ತು ಸೆಮಿ ಏರಿಡ್ ಪ್ರದೇಶ ಅಂತ ಕರಿತೀವಿ, ಒಣ ಪ್ರದೇಶ. ಇಂಥ ಪ್ರದೇಶದಲ್ಲಿ ಕಡಿಮೆ ತೊಂದರೆಗಳಿಂದ ಅದನ್ನು ನಾವು ಸಾಕೋಬಹುದು. ಸಾಕೋದಕ್ಕೆ ಹೆಚ್ಚಿನ ತೊಂದರೆ ಇರೋದಿಲ್ಲ, ಶ್ರಮ ಇರೋದಿಲ್ಲ. ಹೌದು, ನಿಜವಾಗಿ. ಡಾಕ್ಟ್ರೆ, ಮೊದಲೆಲ್ಲ ಒಂದು ಎರಡು ಆಡುಗಳನ್ನು ಇಟ್ಕೋತಾ ಇದ್ರು, ಆ ಥರ ಸಾಕೋದ್ರಿಂದ ಆರ್ಥಿಕವಾಗಿ ಅವರಿಗೆ ಅನುಕೂಲ ಆಗುತ್ತೆ ಅಂತೀರಿ? ನಿಜವಾಗಿ, ಯಾಕಂದರೆ ಈ ಆಡು ಸಾಕಾಣಿಕೆಗೆ ಯಾವುದೇ ಒಂದು ವಿಶೇಷವಾದ ಸೌಕರ್ಯ ಮತ್ತು ಸಂಪನ್ಮೂಲಗಳು ಬೇಕಾಗಿಲ್ಲ. ಎಲ್ಲಿ ಮನುಷ್ಯ ಇರ್ತಾನೆ ಅದೇ ಒಂದು ಮನೆಯಲ್ಲಿ ಮೂಲೆಯಲ್ಲಿ ಆಡುಗಳನ್ನ ಇಟ್ಕೊಂಡು ಸಾಕೋಬಹುದು. ತನ್ನ ಏನಾದರೂ ಸಣ್ಣ ಪುಟ್ಟ ಸಂಪನ್ಮೂಲಗಳಿದ್ರೆ ಅದನ್ನು ತಿನ್ನಿಸ್ಬೋದು. ಹೊಲ ಇಲ್ಲದವನು ಸದ್ಯಕ್ಕೆ ಇದನ್ನು ಸಾಕೋಬಹುದು. ಬದು ಮೇಲೆ ಬೆಳೆದಂಥ ಕಸ ಕಳೆ, ಗಿಡದ ಎಲೆಗಳನ್ನು ತಿನ್ನಿಸಿ, ಅಥವಾ ಮನೆಯಲ್ಲಿ ಬಿಟ್ಟಂಥ ರೊಟ್ಟಿ ಕೂಡುಗಾಳುಗಳನ್ನು ತಿನ್ನಿಸಿ, ತನ್ನ ಜೊತೆಗೆ ತನ್ನ ಹಾಲಿನ ಬೇಡಿಕೆ, ಹುಟ್ಟಿದಂಥ ಮರಿಗಳನ್ನು ಮಾರಾಟ ಮಾಡಿ ಅದರಿಂದ ತನ್ನ ಆದಾಯವನ್ನು ಮಾಡಿಕೊಂಡು ಒಂದು ಉಪ ಚಟುವಟಿಕೆಯಾಗಿ ಇದನ್ನು ನಾವು ಒಂದು ಎರಡು ಮೂರು ನಾಲ್ಕು ಆಡುಗಳು ಇಟ್ಕೊಂಡು ಸಾಕೊಂಡ್ರೆ ಖಂಡಿತವಾಗಿ ಅದು ಅವನಿಗೆ ಒಂದು ಮನೋಬಲವನ್ನು ಕೊಡುವಂಥ ಪ್ರಾಣಿ ಅಂತ ಹೇಳ್ತೀನಿ ನಾನು. ಆಗಾಗ ಮರಿಗಳನ್ನು ಮಾರಾಟ ಮಾಡಿ ಲಾಭ ಮಾಡ್ಕೋಬಹುದು. ಹೆಚ್ಚಿನ ಶ್ರಮ ಇರೋದಿಲ್ಲ, ಬೇಡಿಕೆನೂ ಇರೋದಿಲ್ಲ. ಅದರಿಂದ ಏನು ಕೊಡ್ತೀವೋ ಅದನ್ನು ಅದು ತಿಂತದೆ. ವಿಶೇಷವಾದ ಮನೆಯೂ ಬೇಕಂತೇನಿಲ್ಲ. ಮಳೆಯಿಂದ ಮತ್ತು ಚಳಿಯಿಂದ ನಾವು ಸ್ವಲ್ಪ ಕಾಪಾಡಿದರೆ ಸಾಕು, ಅದು ತನ್ನಷ್ಟಕ್ಕೆ ತಾನೇ ಬೆಳೀತಾ ಇರ್ತದೆ. ಮತ್ತು ಪ್ರತಿ ಎರಡು ವರ್ಷಕ್ಕೆ ಮೂರು ಸಲ ಮರಿ ಹಾಕೋದಿರುವುದರಿಂದ ಪ್ರತಿ ಸಲ ಮರಿ ಹಾಕಿದಾಗ ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳು ಒಂದು ಮರಿ ಎಣಿಕೆ ಕೊಡ್ತವೆ. ಇದು ಎರಡು ಮೂರು ಮರಿ ಕೊಡೋದ್ರಿಂದ ಆದಾಯನೂ ಹೆಚ್ಚನ್ನು ತಗೋಬಹುದು ನಾವು. ಒಂದು ಎರಡು ಆಡು ಸಾಕಿನೂ ಲಾಭ ಮಾಡ್ಕೋಬಹುದು. ಹೌದು. ಇನ್ನು ವೈಜ್ಞಾನಿಕವಾಗಿ ಅಂದರೆ ನಾವು ಚೆನ್ನಾಗಿ ಸಾಕಿ ಹೆಚ್ಚು ಆದಾಯ ಗಳಿಸಬೇಕು ಅಂದರೆ ಯಾವ ರೀತಿ ಮಾಡ್ಬೋದು? ಇದನ್ನು ಸಣ್ಣ ಸಣ್ಣ ಘಟಕಗಳಾಗಿ ನಾವು ಮಾಡ್ಕೋಬಹುದು. ಈಗ ವೈಜ್ಞಾನಿಕ ರೀತಿಯಿಂದ ನಾವೇನು ಮಾಡ್ತೀವಿ, ಕಟ್ಟಿದಲ್ಲೇ ಕಟ್ಟಿ ಆಡು ಸಾಕಾಣಿಕೆ ಮಾಡ್ರಿ ಅಂತೀವಿ. ನಾವು ನೋಡ್ತಾ ಇದ್ದೀವಿ ಇವತ್ತು ಈ ಆಡು ಕುರಿಗಳನ್ನು ವಲಸೆ ಪದ್ಧತಿಯಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಮೇಯಿಸ್ತಾ ಹೋಗ್ತಾ ಇರ್ತಾರೆ. ತಮ್ಮ ಊರನ್ನು ಬಿಟ್ಟು ಮತ್ತೊಂದು ಊರಿಗೆ ಹಾಗೆ ಅಲೆದಾಡುವಂಥ ಪದ್ಧತಿ ನಾವು ನೋಡ್ತೀವಿ, ಅದನ್ನು ಮಾಡ್ತಾ ಇರ್ತಾರೆ. ಆದರೆ ಸಾಕಷ್ಟು ತೊಂದರೆಗಳು ಇರುವುದರಿಂದ ಅದು ಪ್ರತಿಯೊಬ್ಬರಿಗೆ ಆ ರೀತಿಯಾದ ಒಂದು ಸಾಕಾಣಿಕೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಿಜ. ಅದಕ್ಕೆ ನಾವೇನು ಮಾಡಿದ್ವಿ, ಈ ಒಂದು ಆಡು ಸಾಕಾಣಿಕೆಯನ್ನು ವೈಜ್ಞಾನಿಕ ರೀತಿಯಿಂದ ಮಾಡಿದಾಗ ಒಂದು ನಿಗದಿತವಾದ ಸ್ಥಳವನ್ನು ಮಾಡಿ ಅದಕ್ಕೆ ಸುಸಜ್ಜಿತವಾದ ಒಂದು ಮನೆಯನ್ನು ಕಲ್ಪಿಸಿ ಅಲ್ಲಿಯೇ ಕಟ್ಟಿ ಅದಕ್ಕೆ ಬೇಕಾಗುವಂಥ ನೀರು, ಮೇವು, ಒಣಮೇವು, ದಾಣಿ ಮಿಶ್ರಣ ಕೊಟ್ಟು ಬೆಳೆಸಿ ಅದರಿಂದ ಲಾಭ ಪಡೆಯುವಂಥ ಪದ್ಧತಿಗಳನ್ನು ಅಳವಡಿಸ್ತಾ ಇದ್ದೀವಿ. ಮತ್ತೆ ರೈತರಿಗೆ ಇದನ್ನು ಸಲಹೆಯನ್ನು ಮಾಡ್ತಾ ಇದ್ದೀವಿ. ಹಾಗಾದರೆ ಇದಕ್ಕಾಗಿ ವಿಶೇಷವಾಗಿ ಏನಾದರೂ ಇಂಥ ತಳಿಗಳನ್ನೇ ಸಾಕಬೇಕು ಅಂತಾಗುತ್ತೋ ಹೇಗೆ? ನಮ್ಮ ದೇಶದಲ್ಲಿ ಸುಮಾರು 40 ವಿವಿಧವಾದ ತಳಿಗಳು ಅದಾವೆ. ಪ್ರತಿಯೊಂದು ಪ್ರದೇಶಕ್ಕೆ ಅನುಗುಣವಾಗಿ ತಳಿಗಳು ಬೆಳೆದು ಬಂದು ಬೆಳೆಸ್ತಾ ಇದ್ದೀವಿ. ಆದರೆ ಸಾಕಾಣಿಕೆ ಮಾಡುವವರು ತಮ್ಮಲ್ಲಿರುವಂಥ ತಳಿಗಳನ್ನು, ಅಲ್ಲಿಯೇ ಇರುವಂಥ ತಳಿಗಳನ್ನು ಖರೀದಿ ಮಾಡಿಕೊಂಡು ಸಾಕಿ ಮಾರಾಟ ಮಾಡಬೇಕು. ಸ್ಥಳೀಯವಾಗಿ ಏನು ಇರ್ತವೆ ಅವೇ ತಳಿಗಳನ್ನು ಸಾಕಬಹುದು. ನಾವು ಅದಕ್ಕೆ ಜವಾರಿ ತಳಿ ಅನ್ಬೋದು ಅಥವಾ ನಮ್ಮ ನೇಟಿವ್ ತಳಿಗಳನ್ಬೋದು. ನಮ್ಮ ಪ್ರದೇಶದಲ್ಲಿ ಸೂಕ್ತವಾಗಿ ಬೆಳೆದುಕೊಂಡು ನಮ್ಮ ಮಾರುಕಟ್ಟೆಯಲ್ಲಿ ಮಾರಾಟ ಆಗುವಂಥ ತಳಿಗಳನ್ನು ಸಾಕಿದರೆ ಹೆಚ್ಚು ಕಷ್ಟಕರವಿಲ್ಲದೆ ಹೆಚ್ಚು ದುಡ್ಡನ್ನು ಪೋಲು ಮಾಡದೆ ಅದನ್ನು ನಾವು ಮಾರಾಟ ಮಾಡ್ತಾ ಹೋಗ್ಬೋದು. ಸುಧಾರಿತ ತಳಿಗಳು ಕೂಡ ಇವೆ ಇದರಲ್ಲಿ. ಇದರಲ್ಲಿ ಸುಧಾರಿತ ತಳಿಗಳು ಇದ್ದಾವೆ. ಉದಾಹರಣೆಗೆ ಜಮ್ನಾಪಾರಿ ಅಂಥೇಳಿ, ಇದು ಉತ್ತರ ಪ್ರದೇಶದ ಆಗ್ರಾ ಮಥುರಾ ಪ್ರದೇಶದಲ್ಲಿರುವಂಥದ್ದು. ಬಹಳ ಎತ್ತರವಾದ ತಳಿ, ಸುಮಾರು 9 ಉದ್ದ ಕಿವಿಗಳಿದ್ದು ಗಿಣಿ ಮೂಗಿನಂಗಿರ್ತದೆ. ರೋಮನ್ ನೋಸ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ಬಿಳಿ ಬಣ್ಣದಾಗಿರ್ತದೆ. ಆದರೆ ಇದನ್ನು ನಾವು ಖರೀದಿ ಮಾಡೋಕ್ಕೆ ಹೋದಾಗ ಹೆಚ್ಚಿನ ಬೆಲೆ ಕೊಟ್ಟು ತೊಗೊಂಬಂದು ನಮ್ಮ ಪ್ರದೇಶದಲ್ಲಿ ಮಾರಲಿಕ್ಕೆ ಹೋದಾಗ ನಮ್ಮ ಜವಾರಿ ಬೆಲೆಗೇ ಮಾರಾಟ ಆಗೋದ್ರಿಂದ ನಾವು ಹೆಚ್ಚು ರೈತರಿಗೆ ಈ ರೀತಿಯಾದ ಉತ್ತಮ ತಳಿಗಳನ್ನು ತರಲಿಕ್ಕೆ ಹೋಗಬೇಡಿ. ಶುರುವಾತಿಗೆ ನಿಮ್ಮಲ್ಲಿರುವಂಥ ನಾಟಿ ತಳಿಗಳನ್ನು ಸಾಕಿ ಅನುಭವ ಪಡ್ಕೊಂಡು ಲಾಭ ಆದ ನಂತರ ತಳಿ ಅಭಿವೃದ್ಧಿ ಮಾಡ್ತಾ ಹೋಗ್ಬೋದು. ಅಲ್ಲಿ ಅನುಭವ ಪಡ್ಕೊಂಡು ಅದನ್ನ ವಿಸ್ತಾರ ಮಾಡ್ಬೋದು. ಶುದ್ಧವಾದ ತಳಿಗಳನ್ನು ಸಾಕಿ ಮಾರಾಟ ಮಾಡಬಹುದು, ಇಲ್ಲ ತಳಿ ಅಭಿವೃದ್ಧಿಗಾಗಿ ಸಲಹೆ ತಗೊಂಡು ಅದನ್ನು ಮಿಶ್ರ ತಳಿಯಾಗಿನೂ ಮಾಡ್ಕೋಬಹುದು. ಯಾಕಂದ್ರೆ ಆಡು ಸಾಕಾಣಿಕೆ ಮುಖ್ಯವಾಗಿ ನಾವು ಹಾಲು ಮತ್ತು ಮಾಂಸಕ್ಕಾಗಿ ಸಾಕ್ತೀವಿ. ಹಾಲಿನ ಉತ್ಪತ್ತಿಗಾಗಿ ಕೆಲವೊಂದು ವಿಶೇಷ ತಳಿಗಳಿದ್ದಾವೆ, ಮಾಂಸದ ಬೆಳವಣಿಗೆಗಾಗಿ ಕೆಲವೊಂದು ತಳಿಗಳಿದ್ದಾವೆ. ಹೆಚ್ಚಾನೆಚ್ಚು ಹಾಲಿನಕ್ಕಿಂತ ಮಾಂಸಕ್ಕೇನೆ ಆಡಿನ ಒಂದು ಬೇಡಿಕೆ ಇರುವುದರಿಂದ ಆಡಿನ ಗಂಡು ಮರಿಗೆ ನಾವು ಹೋತ್ ಮರಿ ಅಂತ ಕರಿತೀವಿ. ಅದಕ್ಕೆ ಸೂಕ್ತವಾದ ಒಂದು ತೂಕ ಬಂದಾಗ ಅದನ್ನು ಮಾಂಸಕ್ಕಾಗಿ ನಾವು ಉಪಯೋಗಿಸ್ಕೋಬಹುದು. ಅಲ್ಲೇ ಒಂದು ಕಟ್ಟಿ ಮೇಯಿಸೋ ಪದ್ಧತಿ ಆದರೆ ಯಾವ ರೀತಿ ಅದಕ್ಕೆಲ್ಲ ಅನುಕೂಲತೆಗಳನ್ನು ಕಲ್ಪಿಸಿಕೊಡ್ಬೇಕಾಗುತ್ತೆ? ಈಗ ಒಂದು ಉದಾಹರಣೆಗೆ ಚರ್ಚೆ ಮಾಡಬೇಕಂದ್ರೆ 70 ಉದ್ದ 40 ಅಗಲದ ಒಂದು ಚೌಕಾದ ಒಂದು ಸ್ಥಳವನ್ನು ನಾವು ಆಯ್ದುಕೊಂಡು ಅದಕ್ಕೆ ಚೇನ್ ಲಿಂಕ್ ಅಂತ ಹೇಳಿ ಒಂದು ಚೇನ್ ಲಿಂಕ್ ಬೇಲಿ ಬೇಲಿ ತರ ಹಾಕೊಂಡು ಮಧ್ಯದಲ್ಲಿ 8 ಒಂದು ಛಾವಣಿ ಒಂದ್ ಕಡೆ, ಇನ್ನೊಂದು ಕಡೆ ಇನ್ನೊಂದು 8 ಮಧ್ಯದಲ್ಲಿ ಮೇವು ಶೇಖರಣೆ ಮಾಡ್ಲಿಕ್ಕೆ 8 ಅಂದ್ರೆ 70 ಉದ್ದದಲ್ಲಿ 24 ಛಾವಣಿ ಹಾಕೊಂಡು ಇಂಥ ಒಂದು ಚೌಕಾಕಾರದಲ್ಲಿ ಸುಮಾರು 50 ಆಡು ಮತ್ತು 2 ಗಂಡನ್ನು ನಾವು ಕಟ್ಟಿದಲ್ಲಿ ಕಟ್ಟಿ ಸಾಕುವಂತ ವ್ಯವಸ್ಥೆ ಮಾಡ್ಕೋಬಹುದು. ಅಂದ್ರೆ ಪೂರ್ತಿ ಛಾವಣಿ ಹಾಕಬೇಕಾಗಿಲ್ಲ? ಇಲ್ಲ ಇಲ್ಲ, ಅದಕ್ಕೆ ಬಯಲು ಇರಬೇಕು, ಸ್ವಲ್ಪ ಭಾಗ ಛಾವಣಿನೂ ಇರಬೇಕು. ತಮ್ಮ ಮನಸ್ಸಿಗೆ ಇಚ್ಛೆ ಇದ್ದಾಗ ತಾವೇ ಬಿಸಿಲಿಗೆ ಹೋಗಬೇಕು, ಗಾಳಿ ಹೆಚ್ಚಾಯ್ತು ಮಳೆ ಹೆಚ್ಚಾಯ್ತು ಅಂತ ತಾವೇ ಒಳಗಡೆ ಬರೋ ಹಾಗೆ ಮಧ್ಯದಲ್ಲಿ ಮಾತ್ರ 24 ನಾವು ಛಾವಣಿ ಹಾಕೊಂಡು ಎರಡೂ ಕಡೆ 22 ಫೋಟು ಖುಲ್ಲಾ ಜಾಗೆಯನ್ನು ಬಿಟ್ಟು ಬಿಟ್ಟಾಗ ಅವು ಯಾವುದೇ ತೊಂದರೆ ಇಲ್ಲದೆ ಓಡಾಡ್ಕೊಂಡಿರ್ತವೆ. ಈ ಕಟ್ಟಿ ಮೇಯಿಸೋದು ಅಂದ್ರೆ ಇವನ್ನ ನಾವು ಏನು ಆಕಳು ಎಮ್ಮೆ ಕಟ್ಟಿಲ್ಲದಿಂದಾಯ್ತು, ಚೇನ್ ದಿಂದ ಒಂದು ನಿರ್ದಿಷ್ಟ ಜಾಗ ಕೊಡೋದು, ಅಲ್ಲಿ ಓಡಾಡ್ಕೊಂಡು ಇರ್ತವೆ. ಬಹಳ ಅಂದ್ರೆ ಇದರಲ್ಲಿ ಏನ್ ಮಾಡ್ಬೋದು ನಾವು, ಸಣ್ಣ ಮರಿಗೆ ಒಂದು ಬೇರೆ ಭಾಗ, ಬೇರೆ ಭಾಗ ಗರ್ಭ ಧರಿಸಿ ಮರಿ ಹಾಕುವಂತದಕ್ಕೆ ಬೇರೆ ಭಾಗ, ತಾಯಿ ಮತ್ತು ಹಾಲು ಕುಡಿಸುವಂತ ಮರಿಗಳು ಅದಕ್ಕೆ ಒಂದು ಭಾಗ, ಮತ್ತೆ ನಮಗೆ ಬೇಗನೆ ಬೆಳೆದು ಇದನ್ನು ಮಾರಾಟ ಬರಲಿಕ್ಕೆ ಬರುವಂತ ಒಂದು ಭಾಗ, ಈ ರೀತಿ 4-5 ಭಾಗಗಳನ್ನು ಒಳಗಡೆನೆ ಮಾಡಿಕೊಂಡು ಅವನ್ನ ಅಷ್ಟೇ ನಿಗದಿ ಮಾಡಿಕೊಂಡು ಆ ರೀತಿಯಾಗಿ ನಾವು ಬೆಳೆಸಿದ್ರೆ ಒಳ್ಳೆಯ ಲಾಭವನ್ನು ಪಡ್ಕೋಬಹುದು. ಇದು ವಿಸ್ತಾರವಾದ ಜಾಗದಲ್ಲಿ ಅವು ಓಡಾಡ್ಕೊಂಡಿರೋ ಹಾಗೆ ಮಾಡುವಂತದ್ದು. 70 ಅಂದ್ರೆ 3 ಗುಂಟೆ ಒಳಗಡೆನೆ ನಾವು 50 ಆಡುವನ್ನು ಸಾಕಬಹುದು. ಈಗ ತಾವು ಹೇಳಿದ್ರೆ ಅವನ್ನ ಬೇರೆ ಬೇರೆ ಮಾಡಿ ಸಾಕೋದು ಒಳ್ಳೆಯದು ಅಂತ, ಈಗ ಮರಿಗಳು ಮತ್ತೆ ಸ್ವಲ್ಪ ಬೆಳೆದಂತ ಮರಿಗಳು ಈ ತಾಯಿಗಳು ಬೇರೆ ಬೇರೆ ವಿಭಾಗಕ್ಕೆ ಅನುಗುಣವಾಗಿ ಅವುಗಳಿಗೆ ಆಹಾರ ಕೊಟ್ಟು ಅಂದ್ರೆ ಪೋಷಣೆ ಮಾಡಿ. ಖಂಡಿತ ಖಂಡಿತ. ಅಂದ್ರೆ ಒಳಗಡೆ ನಮ್ಗೆ ಮೇವು ಹಾಕ್ಲಿಕ್ಕೆ ಗೋದ್ಲಿ ಅಂತ ಕರಿತೀವಿ, ಗೋದ್ಲಿಯ ಒಂದು ವ್ಯವಸ್ಥೆ ಮಾಡಬೇಕು. 24 ಒಳ್ಳೆ ಸ್ವಚ್ಛವಾದ ನೀರು ಸಿಗುವಂಗಿರ್ಬೇಕು. ಬೆಳವಣಿಗೆ ಅನುಗುಣವಾಗಿ ಸಮತೋಲವಾದ ಆಹಾರವನ್ನು ಕೊಟ್ಟಾಗ ನಮ್ಗೆ ಒಳ್ಳೆಯ ಫಲ ನಾವು ಪಡ್ಕೋಬಹುದು. ಮರಿಗಳಿಗೆ ಬೇರೆ ಆಹಾರ, ದುಡ್ಡುವಿಕೆ ಬೇರೆ ಆಹಾರ, ಹಾಲು ಉಣಿಸುವಂತ ತಾಯಿಗೆ ಬೇರೆ ಆಹಾರ, ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರ ಕೊಟ್ಟು ನಾವು ಒಳ್ಳೆಯ ಲಾಭವನ್ನು ಪಡ್ಕೋಬಹುದು. ಅವಾಗ ಅವುಗಳಿಗೆ ಸೂಕ್ತವಾದ ಆಹಾರ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಒಟ್ಟಿಗೆ ಎಲ್ಲ ನಾವು ಬಿಟ್ಬಿಟ್ರೆ ಅವುಗಳಿಗೆ ಸಿಗಬಹುದು, ಸಿಗಲಿಕ್ಕಿಲ್ಲ, ಈ ತರ ಎಲ್ಲ ತೊಂದರೆಗಳಾಗ ಎಲ್ಲಾನು ಒಟ್ಟಿಗೆ ಕೊಟ್ಟಾಗ ದೊಡ್ಡ ಮತ್ತೆ ಬಲಿಷ್ಠವಾದ ಪ್ರಾಣಿಗಳು ಏನ್ ಮಾಡ್ತವೆ, ಸಣ್ಣ ಮರಿಗೆ ಆಹಾರ ಸಿಗದೆ ಬೇಗ ಬೇಗ ತಿಂದಿರ್ಬಿಡ್ತಾವೆ. ಅವು ಸಣ್ಣ ಮರಿಗಾಯ್ತು ಅಥವಾ ಹೆಚ್ಚು ತಿನ್ಲಿಕ್ಕೆ ಆಗ್ಲಾರ್ದಂತ ಆಡುಗಳಿಗೆ ಆಹಾರ ಸಿಗುದು ಸ್ವಲ್ಪ ತೊಂದರೆ ಆಗ್ತದೆ. ಅವನ್ನ ಬೇರೆ ಬೇರೆ ಆಗಿಟ್ರೆ ಎಲ್ಲವಕ್ಕೂ ಆಹಾರ ಸರಿಯಾಗಿ ಸಿಗುತ್ತೆ. ಹೌದು, ಮತ್ತು ನೀರಂತೂ ಯಾವಾಗ ಬೇಕೋ ಅವಾಗ ಅವು ಕುಡಿಯೋ ಹಾಗೆ ಅನುಕೂಲ ಮಾಡಿಕೊಡ್ಬೇಕು. ಅದು ಇರಬೇಕು, ಮತ್ತೆ ಬಿಸಿಲು ಮತ್ತು ಗಾಳಿಗೆ ತಮ್ಗೆ ಯಾವಾಗ ಬೇಕಾವ ಹೊರಗೆ ಹೋಗಿ ಬರುವ ಹಾಗೆ ಸಂಪೂರ್ಣವಾಗಿ ಖುಲ್ಲಾ ಜಾಗ ಇಟ್ಕೊಂಡಿರ್ಬೇಕು. ಮತ್ತೆ ಇವಕ್ಕೆ ಮೇವಿಗಾಗಿ ಏನೇನು ಕೊಡ್ಬೋದು ಅಂತೀರಿ? ಈಗ ಮೇವಿನ ಬೆಳೆಗಳನ್ನು ಬೆಳೆದು ಕೊಡಬೇಕು ಹೇಗೆ? ಮೇವಿನ ಬೆಳೆಗಳನ್ನು ಖಂಡಿತ ನಾವು ಬೆಳಿಬೇಕು, ಯಾಕಂದರೆ ತೊಪ್ಪಲ ಭಾಳ ರುಚಿಕರವಾಗಿ ತಿನ್ನೋದ್ರಿಂದ ನಾವು ಅರಣ್ಯವನ್ನು ನಾಶ ಮಾಡಬಾರ್ದು. ಇದು ನಮ್ಮ ಅರಣ್ಯವನ್ನು ನಾವು ಕಾಪಾಡ್ಕೋಬೇಕು. ಇದೇ ನಾವು ಬೇಲಿ ಹಾಕಿರ್ತೀವಿ, ನಮ್ಮ ಬೇಲಿಗೆ ಮೇವಿನ ಕೆಲವೊಂದು ಗಿಡಮರಗಳನ್ನು ಬೆಳೆಸ್ಕೋಬೇಕು. ಉದಾಹರಣೆಗೆ ಸೂಬಬುಲ್ ಇದೆ, ಮಲ್ಬರಿ ಇದೆ, ಚೊಗಚಿ ಇದೆ, ಮತ್ತು ಆರಿ ಇದೆ, ಬನ್ನಿ ಇದೆ, ಆಮೇಲೆ ನುಗ್ಗೆ, ಇಂಥವೆಲ್ಲ ಗಿಡಗಳನ್ನು ಬೆಳೆಸ್ಕೊಂಡು 4 ಅಥವಾ 5 ಅಡಿ ಎತ್ತರ ಆದಮೇಲೆ ಮುಂದೆ ಅದು ಒಳ್ಳೆ ಎಲೆ ಕೊಡೋ ಹಾಗೆ ಅದನ್ನು ಮರವಾಗಿ ಬೆಳೆಸ್ಲಿಕ್ಕೆ ಹೋಗಬಾರ್ದು. 4 ಅಥವಾ 5 ಫೂಟ್ ನಮ್ಮ ಕೈ ಹೋಗುವವರಿಗೆ ಮಾತ್ರ ಎತ್ತರ ಅದರದ್ದು ಬಡ್ಡಿ ಇಟ್ಕೊಂಡು ಮೇಲಿಂದೆಲ್ಲ ನಾವು ಕಟಾವು ಮಾಡ್ತಾ ಇದ್ರೆ ಒಳ್ಳೆ ಮೇವು ಸಿಗ್ತದೆ. ಇದು ಮೇವಿನ ಗಿಡಗಳ ಬಗ್ಗೆ ಆಯಿತು. ಸ್ಥಳಾವಕಾಶ ಇದ್ರೆ ಕೆಲವೊಂದು ಸುಧಾರಿತ ಮೇವಿನ ಬೆಳೆಗಳು ಇದ್ದಾವೆ, ಹೈಬ್ರಿಡ್ ಹುಲ್ಲುಗಳು ಹಚ್ಕೊಂಡು ಅದು ಇಡೀ ವರ್ಷ ಬಹುವಾರ್ಷಿಕ ಬೆಳೆ ಕೊಡುವಂಥ ತಳಿಗಳು ಇದ್ದಾವೆ. ಜೊತೆಗೆ ನಮ್ಮಲ್ಲಿರುವಂಥ ಕೃಷಿಯಲ್ಲಿ ಬರುವಂಥ ಉಪ ವಸ್ತುಗಳಾದ ಹೊಟ್ಟಾಯಿತು, ಕಣಿಕೆ ಆಯಿತು, ಇದನ್ನು ಸಹಿತ ಸಣ್ಣ ತುಕಡಿಯಾಗಿ ಮಾಡಿ ಅದನ್ನು ನಾವು ತಿನ್ನಿಸ್ತಾ ಹೋದರೆ ಬೆಳವಣಿಗೆ ಖಂಡಿತವಾಗಿ ಒಳ್ಳೆಯದಾಗಿ ನಾವು ನೋಡಬಹುದು. ಈಗೇನು ನಾವು ನಮ್ಮ ಹಸು ಅಥವಾ ಎಮ್ಮೆಗಳನ್ನು ಸಾಕ್ತೀವಿ, ಖಂಡಿತ ಅದೇ ಥರ ಇವಕ್ಕೂ ಮೇವು ಬೆಳೆಸಿ ಅದನ್ನು ಸಣ್ಣದಾಗಿ ಕತ್ತರಿಸಿ ಕೊಡ್ಬೋದು. ಮತ್ತು ಇವು ಗಿಡಗಳ ಎಲೆಗಳನ್ನು ತಿನ್ನೋದ್ರಿಂದ ಅಂಥ ಗಿಡಗಳನ್ನೇ ನಾವು ಬೆಳೆಸ್ಕೋಬೇಕು. ಹೌದು, ಈಗ ಹೊರಗಡೆ ಹೋಗಿ ರಸ್ತೆ ಅಕ್ಕಪಕ್ಕ ಅಥವಾ ಕಾಡಿನಲ್ಲಿರೋ ಗಿಡಗಳನ್ನು ಖಂಡಿತವಾಗಿ ಕಟಾವು ಮಾಡಬಾರ್ದು. ನಮ್ಮ ಮುಖ್ಯ ಉದ್ದೇಶ ನಮ್ಮ ಅರಣ್ಯವನ್ನು ಸಂರಕ್ಷಿಸಬೇಕು, ನಮ್ಮ ಪರಿಸರವನ್ನು ಸಂರಕ್ಷಣೆ ಮಾಡಬೇಕು. ಆಡುಗಳನ್ನು ಸಾಕಿರಿ, ಆದರೆ ನಮ್ಮ ಪರಿಸರವನ್ನು ಕೆಡಿಸ್ಲಿಕ್ಕೆ ಹೋಗಬೇಡಿ. ಮತ್ತು ಇದು ಅಲ್ಲದೆ ಇನ್ನೂ ನಾವು ಯಾವ ರೀತಿ ಅವನ್ನು ನೋಡ್ಕೋಬೇಕಾಗತ್ತೆ ಈಗ ರೋಗ ರುಜಿನ ಬರದ ಹಾಗೆ? ಸಾಮಾನ್ಯವಾಗಿ ಆಡುಗಳಿಗೆ ಕೆಲವೊಂದು ಪರಾವಲಂಬಿ ಜೀವಿಗಳ ಕಾಟಿದ್ದೇ ಇರ್ತದೆ, ಒಳ ಮತ್ತು ಹೊರ ಪರಾವಲಂಬಿ. ಅದಕ್ಕೆ ಸರಿಯಾಗಿ ನಿಗದಿತ ಸಮಯದಲ್ಲಿ ವರ್ಷಕ್ಕೆ 3 ಸಲ ಒಳ ಮತ್ತು ಹೊರ ಪರಾವಲಂಬಿಗಳಿಗೆ ಔಷಧಿಯನ್ನು ನಮ್ಮ ಪಶುವೈದ್ಯರ ಸಲಹೆ ಮೇರೆಗೆ ಕೊಡಿಸ್ಬೇಕು. ಕೆಲವೊಂದು ಸಾಂಕ್ರಾಮಿಕ ರೋಗಗಳು ತಮ್ಮಷ್ಟಕ್ಕೆ ತಾವೇ ಬರುವಂಥ ರೋಗಗಳಿರ್ತವೆ. ಆ ರೋಗಗಳು ಬರುವ ಮೊದಲೇ ಮುಂಜಾಗ್ರತೆ ಕ್ರಮವಾಗಿ ಸರ್ಕಾರದಿಂದ ಬರುವಂಥ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ತಮ್ಮ ಹತ್ತಿರದಲ್ಲಿರುವಂಥ ಪಶುವೈದ್ಯರ ಜೊತೆಗೆ ಒಂದು ನಿಕಟ ಸಂಬಂಧವನ್ನು ಬೆಳೆಸ್ಕೊಂಡು ಅವುಗಳಿಗೆ ಲಸಿಕೆ ಕೊಡಿಸಿ ಅವುಗಳ ಆರೋಗ್ಯವನ್ನು ಕಾಪಾಡಿಕೊಂಡಿರಬೇಕು. ನಿಗದಿತ ಸಮಯಕ್ಕೆ ನಾವು ಮುಂಚಿತವಾಗಿ ಲಸಿಕೆ ಕೊಡಿಸ್ಬಿಟ್ರೆ ಯಾವುದೇ ರೋಗ ಬರುವುದಿಲ್ಲ. ಆದರೂ ಇವನ್ನ ನಾವು ಒಂದೇ ಭಾಗದಲ್ಲಿ ಸಾಕೋದ್ರಿಂದ, ಅಂದರೆ ಇವು ಹೊರಗೆ ಓಡಾಡದೇ ಇರೋದ್ರಿಂದ ಈ ರೋಗ ರುಜಿನ ಬರೋದು ಕಡಿಮೆ ಆಗ್ಬೋದು ಅಂತೀರಾ? ಖಂಡಿತವಾಗಿ, ಅಂದರೆ ನಾವು ಕುಡಿಸುವಂಥ ನೀರು ಒಳ್ಳೆಯದಿರುವುದರಿಂದ, ಕಲುಷಿತವಾಗದೇ ಇರುವುದರಿಂದ, ಇತರ ಪ್ರಾಣಿಗಳ ರೋಗದ ರೋಗಾಣುಗಳು ಆ ನೀರಿನಲ್ಲಿ ಮೇವಿನಲ್ಲಿ ಇಲ್ಲದೆ ಇರುವುದರಿಂದ ನಮ್ಮ ಒಂದು ಹಿಂಡ್ ಅಂತ ಏನು ಕರಿತೀವಿ ಸಾಕಿದಂಥ ಪ್ರಾಣಿಗಳ ಸಂಖ್ಯೆ, ಇದು ನಿಜವಾಗಿ ಆರೋಗ್ಯವಾಗಿರ್ತದೆ. ಮತ್ತು ಇತರ ರೋಗಗಳು ಹೊಂದಿದಂಥ ಪ್ರಾಣಿಗಳಿಂದ ಸಂಪರ್ಕ ಇರೋದೇ ಇರೋದ್ರಿಂದ ನಾವು ನಿಜವಾಗಿ ಕಡಿಮೆ ಖರ್ಚಿನಲ್ಲಿ ಇದರ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಬಹುದು. ಇದಕ್ಕೆಲ್ಲ ಏನು ಹೆಚ್ಚಿನ ಖರ್ಚು ವೆಚ್ಚನೂ ಮಾಡಬೇಕಾಗಿಲ್ಲ? ಮಾಡಬೇಕಾಗಿಲ್ಲ, ಖಂಡಿತವಾಗಿ. ಒಂದು RCC ಮನೆಯೇ ಬೇಕು? ಇಲ್ಲ ಇಲ್ಲ ಇಲ್ಲ ಸರ್, ಆ ರೀತಿ ಇಲ್ಲ. ಇದು ಒಂದು ಮನೋಬಲವನ್ನು ಕೊಡುವಂಥ ಪ್ರಾಣಿ. ಇದಕ್ಕೆ ನಾವು ATM ಅಂತಲೂ ಕರಿಬಹುದು. ತಮ್ಮ ಯಾವುದೇ ಸಣ್ಣ ಪುಟ್ಟ ತೊಂದರೆಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಬಡ್ಡಿಯಿಂದ ದುಡ್ಡು ತರುವ ಬದಲಿ ತಮ್ಮಲ್ಲಿರುವಂಥ ಪ್ರಾಣಿಗಳನ್ನು ತಕ್ಷಣ ವಿಲೇವಾರಿ ಮಾಡಿ ತಮ್ಮ ಬೇಡಿಕೆಯನ್ನು ಈಡೇರಿಸ್ಕೋಬಹುದು. ಮತ್ತೆ ತಮ್ಮಲ್ಲಿ ದುಡ್ಡು ಬಂದಾಗ ಇದನ್ನು ತಂದು ಸಾಕೊಂಡು ತಮ್ಮ ಒಂದು ವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ಬೋದು. ಇದು ಒಂದನೇದು. ಎರಡನೇದು, ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗಿಲ್ಲ. ಒಳಗಡೆ ಇಟ್ಟು ಸಾಕಿದಾಗ ತಮ್ಮ ದಿನನಿತ್ಯದ ಎಲ್ಲ ಕೆಲಸಗಳ ಜೊತೆಗೆ ಬೆಳಿಗ್ಗೆ 1 ಗಂಟೆ ಮಾತ್ರ ಇದಕ್ಕೆ ನಾವು ಸ್ವಲ್ಪ ಸಮಯ ಕೊಟ್ಟರೆ ಇದರಿಂದ ಒಳ್ಳೆಯ ಆದಾಯವನ್ನು ಬರ್ತಾ ಇರ್ತದೆ. ಮೇವು ಹಾಕಿ ನೀರು ಎಲ್ಲ ಸಿಗುವ ಹಾಗೆ ವ್ಯವಸ್ಥೆ ಮಾಡಿಬಿಟ್ರೆ ಅವು ಅಲ್ಲೇ ಓಡಾಡಿಕೊಂಡು ಮೇವು ತಿಂದು ನೀರು ಕುಡಿದು ಅಲ್ಲೇ ಇರ್ತವೆ. ಮತ್ತೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಇನ್ನೊಮ್ಮೆ ಮೇವು ಹಾಕೋದು ಇಂಥದ್ದೆಲ್ಲ ಮಾಡ್ತಾ ಇದ್ರೆ ಹೆಚ್ಚಿನ ಒಂದು ಶ್ರಮ ಇರೋದಿಲ್ಲ. ಇರೋದಿಲ್ಲ, ಅಲ್ಲಿ ಒಬ್ರು ಇರಲೇಬೇಕು, ನೋಡ್ಕೋಬೇಕು, ಕಾಯಬೇಕು ಅನ್ನುವಂಥ ಒಂದು ಯಾವುದೇ ಅಗತ್ಯತೆ ಇರೋದಿಲ್ಲ. ನಿಜ ಸರ್. ಆಡುಗಳನ್ನ ಮಾರಾಟ ಮಾಡೋದ್ರಿಂದ ಬರೋ ಲಾಭದ ಜೊತೆಗೆ ಒಳ್ಳೆ ಗೊಬ್ಬರನೂ ಇದು. ಈಗ ನಾವು ಎಲ್ಲರೂ ಈಗ ಸಾವಯವ ಗೊಬ್ಬರದ ಬಗ್ಗೆ ಮತ್ತು ಸಮಗ್ರ ಕೃಷಿಗರ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಸಾವಯವ ಗೊಬ್ಬರ ಮಾಡಬೇಕಾದ್ರೆ ನಾವು ಆಡುಗಳು ಸಾಕಿದರೆ ಆಡಿಂದ ಬಂದಂಥ ಒಂದು ಉತ್ಕೃಷ್ಟವಾದ ಗೊಬ್ಬರ ನಮ್ಮ ಹೊಲಗಳಿಗೆ ಹಾಕಿದಾಗ ನಮ್ಮ ಸರ್ಕಾರಿ ಗೊಬ್ಬರದ ಬೇಡಿಕೆ ನಾವು ಕಡಿಮೆ ಮಾಡ್ತಾ ಹೋಗ್ಬೋದು ಮತ್ತು ಒಳ್ಳೆ ಗುಣಮಟ್ಟದ ಬೆಳೆಯನ್ನು ಬೆಳೆಸಿ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ಕೋಬಹುದು. ಅದಕ್ಕಾಗಿ ನಾವೇನಾದರೂ ಅಲ್ಲಿ ನೆಲಭಾಗವನ್ನು ಸಂತಟ್ ಮಾಡೋದು ಅಥವಾ ಗಟ್ಟಿ ಮಾಡೋದು ಅದನ್ನೇನಾದರೂ ಮಾಡಬೇಕಾಗುತ್ತಾ? ಈ ಮೂತ್ರ ಹಿಕ್ಕೆ ಎಲ್ಲ ಒಂದು ಕಡೆ ಹೋಗುವ ಹಾಗೆ ಶೇಖರಿಸುವ ಹಾಗೆ ಸ್ವಲ್ಪ ಶ್ರಮ ಪಟ್ಟರೆ ಆಡು ಕುರಿ ಇರುವಂಥ ಏನು ಸ್ಥಳ ಇರ್ತದೆ ಅಲ್ಲಿ ಏನು ಮಾಡ್ಬೋದು ಅಂದರೆ ನಮ್ಮ ಹೊಲದ ಮಣ್ಣನ್ನು ನಾವು ಪ್ರತಿ 3 ತಿಂಗಳು ಒಂದ್ಸಲ ಹಾಕ್ತಾ ಹೋದ್ರೆ ಆ ಮಣ್ಣನ್ನು ಹೊತ್ತು ಮತ್ತೆ ಒಳ್ಳೆ ಹೊಲಕ್ಕೆ ಹಾಕಿದ್ರೆ ಅದು ಬಹಳ ಒಂದು ಉತ್ತಮ ಗುಣಮಟ್ಟದ ಮಣ್ಣಾಗಿ ಸುಮಾರು ಒಂದು 5-6 ವರ್ಷದಲ್ಲಿ ಇಡೀ ಹೊಲ ನಾವು ಈ ರೀತಿಯಾದ ವ್ಯಾಲ್ಯೂ ಆಡೆಡ್ ಮಣ್ಣನ್ನು ನಾವು ಹೊಳ್ಳಿ ಹೊಲಕ್ಕೆ ಹಾಕೋಬಹುದು. ಪೋಷಕಾಂಶ ಭರಿತವಾದಂತಹ ಮಣ್ಣನ್ನು ಹಾಕಬಹುದು. ಹೊಲದ ಮಣ್ಣು ತಂದು ಹಾಕೋದು, ಅಲ್ಲಿ ಮೂತ್ರ ಹಿಕ್ಕಿ ಎಲ್ಲ ಬಿದ್ದು ಅದರೊಳಗೆ ಸೇರ್ಕೊಳ್ಳುತ್ತೆ, ಅದನ್ನ ಮತ್ತೆ ಹೊಲಕ್ಕೆ ಹಾಕೋದು, ಬೇರೆ ಮಣ್ಣು ತಂದು ಹಾಕೋದು. ಇಂಥ ಮಣ್ಣಿನಲ್ಲಿ ಕೈಪಲ್ಯವನ್ನು ಬಂಗಾರದಂತ ಕೈಪಲ್ಯವನ್ನು ಬೆಳೆಸಿ ಮಾರಾಟ ಮಾಡಬಹುದು. ಬಹಳಷ್ಟು ಅನುಕೂಲ ಆಗುತ್ತೆ ನೋಡಿ, ಮತ್ತೆ ಇದು ಒಳ್ಳೆಯ ಕ್ರಮ. ಅದಕ್ಕಾಗಿ ವಿಶೇಷವಾಗಿ ಏನು ಮಾಡಬೇಕಾಗಿಲ್ಲ, ಅದು ಮಣ್ಣೆಲ್ಲ ಹಿಂಗೆ ಬಿಡುತ್ತೆ, ಹೌದು, ಮತ್ತೆ ಎಲ್ಲೂ ಹಾಳಾಗೋದಿಲ್ಲ, ಅದನ್ನು ಒಯ್ದು ಮತ್ತೆ ಹೊಲಕ್ಕೆ ಹಾಕುವಂಥದ್ದು. ಇದಲ್ಲದೆ ಇನ್ನೂ ಏನೇನು ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ? ಯಾಕಂದರೆ ಇದು ಸಾಮಾನ್ಯವಾಗಿ ಬಹಳಷ್ಟು ಓಡಾಡಿಕೊಂಡು ಬೆಳೆಯುವಂಥ ಒಂದು ಪ್ರಾಣಿ, ಅದು ಒಂದು ಕಡೆ ನಿಲ್ಲುವಂಥ ಸ್ವಭಾವದ್ದೇ ಅಲ್ಲ. ಇದನ್ನು ನಾವು ಒಂದೇ ಸ್ಥಳದಲ್ಲಿ ನಿಲ್ಲಿಸಿ ಅಲ್ಲೇ ಓಡಾಡೋ ಹಾಗೆ ಅದಕ್ಕೊಂದು ಜಾಗ ನಿಗದಿ ಮಾಡೋದ್ರಿಂದ ಏನಾದರೂ ತೊಂದರೆ ಆಗ್ಬೋದು, ಅಥವಾ ಏನು ನಾವು ಎಚ್ಚರಿಕೆ ವಹಿಸಬೇಕು? ಇಲ್ಲ, ಇದು ನಮಗೆ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ನೋಡ್ತಾ ಇರೋದ್ರಿಂದ ನಮ್ಮಲ್ಲಿ ಒಂದು ತಪ್ಪು ತಿಳುವಳಿಕೆ ಏನಂದರೆ ಆಡು ಮುಟ್ಟದ ಗಿಡವಿಲ್ಲ ಅನ್ನೋದು ಒಂದು ಗಾದೆ ಮಾತು ನಮ್ಗೆ ಗೊತ್ತಿದೆ. ಹೌದು, ನಾವೇನ್ ತಿಳಿತೀವಿ, ಇದು ಅಡ್ಡಾಡ್ಲಿಲ್ಲ ಅಂದ್ರೆ ಇದು ಬೆಳಿಲಿಕ್ಕಿಲ್ಲ ಅನ್ನೋದಿದೆ, ಏನೋ ತೊಂದರೆ ಆಗ್ಬಹುದು ಆಗ್ಬಹುದು ಅಂತ ಇರ್ತದೆ. ಖಂಡಿತವಾಗಿ ನಾವು ಇದಕ್ಕೆ ಸಮತೋಲವಾದ ಆಹಾರ ಕೊಟ್ಟು ಒಳ್ಳೆಯ ವಾತಾವರಣ ಕಲ್ಪಿಸಿದಾಗ ಇದು ನಿಜವಾಗಿ ಒಂದು ಆದಾಯ ತರುವಂತ ಚಟುವಟಿಕೆ ಮಾಡಬಹುದು. ಇದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತ ನಿರುದ್ಯೋಗಿ ಯುವಕರಾಯ್ತು, ಮಹಿಳೆಯರಾಯ್ತು, ಇವರಿಗೆ ಒಂದು ಮುಖ್ಯವಾದ ಒಂದು ಸೂತ್ರವನ್ನು ನಾನು ಇಲ್ಲಿ ಹೇಳ ಬಯಸ್ತೀನಿ. 3 ತಿಂಗಳಲ್ಲಿ ತಮ್ಮ ಹಣವನ್ನು ಡಬಲ್ ಮಾಡುವಂತ ಸ್ಕೀಮ್ ಈ ಆಡು ಸಾಕಾಣಿಕೆ ಮುಖಾಂತರ ಮಾಡಬಹುದು. ಅದನ್ನ ಯಾವ ರೀತಿ ಮಾಡಬಹುದು ಅಂತ ತಾವು ಕೇಳಿದ್ರೆ, ಸಾಮಾನ್ಯವಾಗಿ ನಾವು ಮಾರುಕಟ್ಟೆಯಲ್ಲಿ ಹೋದಾಗ ದೊಡ್ಡ ಪ್ರಮಾಣದಲ್ಲಿ ಸಾಕಿದಂತ ಹಿಂಡಿನ ಆಡು ಅಲ್ಲಿ ಬಂದಂತ ಗಂಡು ಮರಿಗಳನ್ನು ಮಾರಾಟ ಮಾಡೋದು ನೋಡ್ತಾ ಇರ್ತೀವಿ. ತಾಯಿ ಹಾಲು ಕುಡಿದು ಬಿಟ್ಟಂತ ಮರಿಗಳು ಅಂದ್ರೆ ಸಾಮಾನ್ಯವಾಗಿ 2-3 ತಿಂಗಳ ಒಳಗಿನ ಮರಿಗಳನ್ನು ಅವರು ಸತತವಾಗಿ ಮಾರುಕಟ್ಟೆಗೆ ತಂದು ಮಾರಾಟ ಮಾಡ್ತಾ ಇರ್ತಾರೆ. ಈ ಮಾರಾಟ ಮಾಡಲಿಕ್ಕೆ ಕಾರಣ, ತಾಯಿಯಿಂದ ಅದನ್ನು ಬೇರೆ ಮಾಡಿದಾಗ ಮಾತ್ರ ತಾಯಿ ಮತ್ತೊಮ್ಮೆ ಗರ್ಭ ಕಟ್ಕೊಂತದೆ. 2ನೇದಾಗಿ ಈ ಗಂಡು ಮರಿಗಳನ್ನು ಇಟ್ಕೊಳ್ಳಿಕ್ಕೆ ಸ್ಥಳಾವಕಾಶ ಇರುವುದಿಲ್ಲ. 3ನೇದಾಗಿ ಗಂಡು ಮರಿಗಳನ್ನು ಮಾರಾಟ ಮಾಡಿದಾಗ ಅದರ ಒಂದು ಆದಾಯದಿಂದ ಅವ್ರ ಜೀವನ ನಡೀತಾ ಇರ್ತದೆ. ಹೀಗಾಗಿ ಹೆಣ್ಣು ಮರಿಗಳನ್ನು ತಮ್ಮ ಒಂದು ಹಿಂಡನ್ನು ಬೆಳೆಸಲಿಕ್ಕೆ ಇಟ್ಕೊತಾರೆ, ಗಂಡು ಮರಿಯನ್ನು ಸತತವಾಗಿ ಆದಾಯಕ್ಕೆ ಮಾರ್ತಾ ಇರ್ತಾರೆ. ಈ ಗಂಡು ಮರಿಗಳು 2-3 ತಿಂಗಳ ಅವಧಿಯಲ್ಲಿದ್ದಾಗ ತಮ್ಮ ಮೇವನ್ನು ತಾವೇ ತಿಂದು ಮೆಲಕ್ ಹಾಕುವಂಥ ಒಂದು ಶಕ್ತಿ ಪಡ್ಕೊಂಡಿರ್ತವೆ. ಇಂಥ ಮರಿಗಳು ಸಾಮಾನ್ಯವಾಗಿ 2,500-3,000 ರೂಪಾಯಿ ಬೆಲೆಗೆ ಸಿಗ್ತಾ ಇರ್ತದೆ, ಮತ್ತು ಅದರ ಸಾಮಾನ್ಯವಾದ ತೂಕ 6-8 ಕೆಜಿ ಆಗಿರ್ತದೆ. ಇಂಥ ಒಂದು ಮರಿ ನಮ್ಮ ನಿರುದ್ಯೋಗಿ ಯುವಕರಾಯಿತು ಅಥವಾ ಹೆಚ್ಚಿನ ಒಂದು ಆದಾಯ ತಗೊಳ್ಳುವಂಥ ಆಕಾಂಕ್ಷೆ ಇರುವಂಥ ನಮ್ಮ ರೈತ ಬಾಂಧವರು ಈ ಮರಿಗಳನ್ನು ತೆಗೆದುಕೊಂಡು ಯಾವ ರೀತಿ ನಾವು ಮನೆಯಲ್ಲಿ ಒಂದು ಸಾಕು ನಾಯಿಯನ್ನು ಸಾಕು ಪ್ರಾಣಿಯಾಗಿ ಸಾಕ್ತೀವಿ ಅಥವಾ ಪ್ರೀತಿಯಿಂದ ಬೆಕ್ಕಿನ ಮರಿ ಸಾಕ್ತೀವಿ, ಅದೇ ರೀತಿ ಒಂದು ಹೋತ ಮರಿ ತಂದು 2-3 ತಿಂಗಳ ತಮ್ಮ ಮನೆಯಲ್ಲಿ ಪ್ರೀತಿಯಿಂದ ಸಾಕಿದರೆ ಆ 3 ತಿಂಗಳ ಮತ್ತು ಮೊದಲೇ 3 ತಿಂಗಳ ಲೆಕ್ಕ ಹಾಕಿದಾಗ 6 ತಿಂಗಳ ವಯಸ್ಸಲ್ಲಿ 6-8 ಕೆಜಿ ಇದ್ದಂಥ ಮರಿ ನಾವು ಕೈ ಹಿಡಿ ಅದಕ್ಕೆ ಆಹಾರ ಕೊಟ್ಟು ತಿನ್ನಿಸಿದಾಗ 18-20 ಕೆಜಿ ತೂಕದ ಮರಿ ಆಗ್ತದೆ. ಅದು ಮಾಂಸಕ್ಕೆ ಭಾಳ ಸೂಕ್ತವಾದ ಒಂದು ತೂಕ. ಇಂಥ ಒಂದು ಮರಿಯನ್ನು ಪುನಃ ನಾವು ಮಾರುಕಟ್ಟೆಗೆ ಮಾರ್ತೀನಂದಾಗ ಅದರ ಬೆಲೆ 5,500-6,000 ರೂಪಾಯಿ ಆಗಿರ್ತದೆ. ನಮ್ಮ ಭಾಳ ಖರ್ಚನ್ನು ವೇಸ್ಟ್ ಮಾಡಿದ್ರೂ 500 ರೂಪಾಯಿ ಒಳಗಡೆ ಖರ್ಚಾಗ್ತದೆ. ಪ್ರತಿ ಮರಿಗೆ ಪ್ರತಿ ದಿವಸ 5 ರೂಪಾಯಿದಂಗೆ ನಾವು ಲೆಕ್ಕ ಹಿಡಿದ್ರು 3 ತಿಂಗಳಿಗೆ 450 ರೂಪಾಯಿ ಆಗ್ತದೆ. 2,500 ತೊಗೊಂಡಂಥ ಮರಿ 3 ತಿಂಗಳ ಖರ್ಚನ್ನು ನಾವು ಹಾಕಿದಾಗ 3,000 ಆಗ್ತದೆ. ಅದು ಹೊಳ್ಳಿ ಮಾರಾಟ ಮಾಡಿದಾಗ ಅದರ ಮೌಲ್ಯವರ್ಧನೆಯಾಗಿ ಅದರಲ್ಲಿ ಮಾಂಸಖಂಡಗಳು ಬೆಳ್ಕೊಂಡು ಅದು ಸುಮಾರು 5,500-6,000 ಮಾರಾಟ ಆಗ್ತದೆ. ಇದು ಒಂದು ನೇರವಾಗಿ ನಿಯತ್ತಿಂದ ನಮ್ಮ ಹಣವನ್ನು ಡಬಲ್ ಮಾಡುವಂಥ ಒಂದು ಒಳ್ಳೆಯ ಸುವರ್ಣಾವಕಾಶ. ನಮ್ಮ ರೈತರು ಇದನ್ನು ಸದುಪಯೋಗ ಮಾಡ್ಕೋಬೇಕಂತ ನಾನು ಇಲ್ಲಿ ಹೇಳಿ ಬಯಸ್ತೀನಿ. ನಿಜ ನೋಡಿ, ಈ ಥರ ಒಂದು ವ್ಯವಸ್ಥಿತವಾಗಿ ಸಾಕಣೆ ಮಾಡೋದ್ರಿಂದ ಬಹಳ ಶೀಘ್ರವಾಗಿ ನಾವು ಹೆಚ್ಚಿನ ಲಾಭವನ್ನು ಪಡೆಯೋದಕ್ಕೆ ಖಂಡಿತವಾಗಿ ಸಾಧ್ಯ. ಖಂಡಿತವಾಗಿ

ಹೀಗೆ ಖಾಲಿ ಮಾಡಿದ ಎರೆಗಳನ್ನು ಪುನಃ ಪೆಟ್ಟಿಗೆಯೊಳಗೆ ಇರಿಸಬೇಕು. ಸುಗ್ಗಿಯ ಕಾಲದಲ್ಲಿ 15-20 ದಿವಸಕ್ಕೊಮ್ಮೆ ಈ ರೀತಿ ತುಪ್ಪವನ್ನು ತೆಗಿಬಹುದು. ಸುಗ್ಗಿಯ ನಂತರ ಸಾಮಾನ್ಯವಾಗಿ ಕುಟುಂಬದಲ್ಲಿ ಹುಳುಗಳ ಸಂಖ್ಯೆ ಕಡಿಮೆಯಾಗ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಖಾಲಿ ಎರೆಗಳು ಕಂಡು ಬಂದಾಗ ಅಂತಹ ಎರೆಗಳನ್ನು ತೆಗೆದುಹಾಕಬೇಕು. ಆಹಾರದ ಅಭಾವ ಉಂಟಾದಾಗ ಜೇನು ಕುಟುಂಬಕ್ಕೆ ಸಕ್ಕರೆ ಪಾಕವನ್ನು ಒದಗಿಸ್ತಿರಬೇಕು. ಕಾರಣಾಂತರದಿಂದ ರಾಣಿ ಇಲ್ಲದೆ ಹೋದರೆ ಬೇರೆ ಕುಟುಂಬದಿಂದ ರಾಣಿ ಕಣಗಳು ಲಭ್ಯ ಇದ್ದರೆ ಅವುಗಳನ್ನು ಕತ್ತರಿಸಿ ತಂದು ಕೊಡಬೇಕು, ಅಥವಾ ರಾಣಿ ಇಲ್ಲದ ಕುಟುಂಬವನ್ನು ಇನ್ನೊಂದು ರಾಣಿ ಇರುವ ಕುಟುಂಬದೊಡನೆ ಒಂದುಗೂಡಿಸಬೇಕು. ಕೃಷಿ ವಾರ್ತೆ ನಂತರ ಈಗ ಜನಪದ ಸಂಗೀತ. ಗುಡೂರಿಯ ಬಸಣ್ಣ ಶಿವಬಸಪ್ಪ ಮುಳುಗುಂದು ಮತ್ತು ಸಂಗಡಿಗರಿಂದ ಏಕತಾರೆ ಪದಗಳು. ಕಲು ಏನೋ ನಿನಗಿ ಭ್ರಾಂತಿ ಅಳಿಗಗದು ಎಂದಾಗಲಂತಿ ಅಳಿಗಗದು ಎಂದಾಗಲಂತಿ ನಿಶ್ಚಿಂತನಾಗ ನಿಶ್ಚಿಂತನಾಗ ಬೇಕಂತಿ ಬಹು ಕುಚಿಂತಿಯೊಳಗೆ ನೀ ಕುಂತಿ ಆಶೆ ಪಾಶೆಗಳ ಬೇಡಂತೀವಳೆ ಮೀಸಲ ನುಡಿ ಮಾತಾಡಂತಿ ಆಶೆ ಪಾಶೆಗಳ ಬೇಡಂತೀವಳೆ ಮೀಸಲ ನುಡಿ ಮಾತಾಡಂತಿ ಭಾಷೆ ಕೊಟ್ಟು ತಪ್ಪ ಬ್ಯಾಡಂತಿ ಹರಿ ದಾಸರೊಳಗೆ ಮನವಿರಸಂತಿ ಭಾಷೆ ಕೊಟ್ಟು ತಪ್ಪ ಬ್ಯಾಡಂತಿ ಹರಿ ದಾಸರೊಳಗೆ ಮನವಿರಸಂತಿ ನಿಶ್ಚಿಂತನಾಗ ನಿಶ್ಚಿಂತನಾಗ ಬೀಕಂತಿ ಬಹು ದುಚಿಂತಿಯೊಳಗೆ ನೀ ಕುಂತಿ ದುಚಿಂತಿಯೊಳಗೆ ನೀ ಕುಂತಿ ಇವರನು ಕಂಡರೆ ಇವರಂತೀಮ ಇವರನು ಕಂಡರೆ ಅವರಂತೀವರನು ಕಂಡರೆ ಅವರಂತೀಮ ಇವರನು ಕಂಡರೆ ಇವರಂತೀ ಅವರಿವರರಿಯದೆ ನಿನಗೂ ತಿಳಿಯದೆ ಅವರಿವರರಿಯದೆ ನಿನಗೂ ತಿಳಿಯದೆ ಮೂಢನಾಗಿ ಸುಮ್ಮನೆ ಕುಂತಿ ಮೂಢನಾಗಿ ಸುಮ್ಮನೆ ಕುಂತಿ ನಿಶ್ಚಿಂತನಾಗ ನಿಶ್ಚಿಂತನಾಗ ಬೇಕಂತಿ ಬಹು ತುಚಿಂತಿಯೊಳಗೆ ನೀ ಕುಂತಿ ಯಾಕಲು ಏನೋ ನಿನಗಿ ಭ್ರಾಂತಿ ನಾಳಿಗಾಗೋದು ಎಂದಾಗಲಂತಿ ನಿಶ್ಚಿಂತನಾಗ ಬೇಕಂತಿ ಬಹು ತುಚಿಂತಿಯೊಳಗೆ ನೀ ಕುಂತಿ ಒಡವಿಯೊಳಗೆ ಶಿಶು ನಾಳಂತಿ ಒಡವಿಯೊಳಗೆ ಶಿಶು ನಾಳಂತಿ ಅಲ್ಲೇ ದೃಢಮತಿ ಗುರು ಗೋವಿಂದನಂತಿ ಒಡವಿಯೊಳಗೆ ಶಿಶು ನಾಳಂತಿ ಅಲ್ಲೇ ದೃಢಮತಿ ಗುರು ಗೋವಿಂದನ ತಿಂತಿ ಬಿಡದಾತನ ಪಾದ ಹಿಡಿಯಂತಿ ಬಿಡದಾತನ ಪಾದ ಹಿಡಿಯಂತಿ ತಡಮಾಡದೆ ಮೋಕ್ಷ ಪಡಿಯಂತಿ ತಡಮಾಡದೆ ಮೋಕ್ಷ ಪಡಿಯಂತಿ ನಿಶ್ಚಿಂತನಾಗಬೇಕಂತಿ ಬಹು ಚಿಂತೆಯೊಳಗೆ ನೀ ಕುಂತಿ ಯಕಲು ಏನೋ ನಿನಗಿ ಭ್ರಾಂತಿ, ನಳಿಗಾಗೋದು ಇಂದಾಗಲಂತಿ, ವಿಚಿಂತನಾಗಬೇಕಂತೀ ಬಹು ವಿಚಿಂತಿಯೊಳಗೆ ನೀ ಕುಂತಿ. ಒಡವಿಯೊಳಗೆ ಶಿಶು ನಾಳಂತಿ, ಒಡವಿಯೊಳಗೆ ಶಿಶು ನಾಳಂತಿ, ದೃಢಮತಿ ಗೋವಿಂದನ ಚಿಂತಿ, ವಿಚಿಂತನಾಗಬೇಕಂತಿ ಬಹು ವಿಚಿಂತಿಯೊಳಗೆ, ವಿಚಿಂತಿಯೊಳಗೆ, ವಿಚಿಂತಿಯೊಳಗೆ ನೀ ಕುಂತಿ. ಕುಂದಗೋಳ ತಾಲೂಕು ಗುಡಗೇರಿ ಗ್ರಾಮದ ಬಸಣ್ಣ ಶಿವಬಸಪ್ಪ ಮುಳುಗುಂದು ಮತ್ತು ಸಂಗಡಿಗರಿಂದ ಏಕತಾರಿ ಪದ ಕೇಳುತ್ತಿರುವಿರಿ. ನಡೆಯುತ ಗಂಡ ನಡಮೂರಿದೋದೆನ್ನ, ಹುಡಗಾಟ ಬಿಡಿಸಿ ಅವುದೆನಿಸಿದನೆ, ಹುಡಗಾಟ ಬಿಡಿಸಿ ಅವುದೆನಿಸಿದನೆ, ನಡೆ ನಡೆಯುತ ಗಂಡ ನಡಮೂರಿದೋದೆನ್ನ, ಹುಡುಗಾಟ ಬಿಡಿಸಿ ಅವುದೆನಿಸಿದನೆ, ಹುಡುಗಾಟ ಬಿಡಿಸಿ ಅವುದೆನಿಸಿದನೆ, ಮದನ ತ್ಯಾಗಿ ಬಂದು ಮನೆಯೊಳಗಿರುತ್ತೀರೇ, ಬೆದರ ಗಡಕಿ ಅಂತ ಹೆಸರಿಸಿದನೆ, ಮದನ ತ್ಯಾಗಿ ಬಂದು ಮನೆಯೊಳಗಿರುತ್ತೀರೇ, ಬೆದರ ಗಡಕಿ ಎಂದು ಹೆಸರಿಸಿದರೆ, ನೆದರ ಮೇಲೆ ತಾನು ನೆದರಿಟ್ಟು ಎನಗೆ, ನೆದರ ಮೇಲೆ ತಾನು ನೆದರಿಟ್ಟು ಎನಗೆ, ಮುದದಿ ಚುಂಬನ ಕೊಟ್ಟು ರಂಭಿಸಿದನೆ, ಮುದದಿ ಚುಂಬನ ಕೊಟ್ಟು ರಂಭಿಸಿದನೆ, ನಡೆ ನಡೆಯುತ ಗಂಡ ನಡಮೂರಿದೋದನ್ನ, ಹುಡಗಾಟ ಬಿಡಿಸಿ ಔದನಿಸಿದನೆ, ಹುಡಗಾಟ ಬಿಡಿಸಿ ಔದನಿಸಿದನೆ, ಹೊಸತಾಗಿ ಮದಿವ್ಯಾಧಿ ಅಕ್ಕನ ಮಗಳಿಗೆ, ಹೊಸತಾಗಿ ಮದಿವ್ಯಾಧಿ ಅಕ್ಕನ ಮಗಳಿಗೆ, ಮುಸರಿ ಬಳಸಿ ಕಸ ಹೊರಿಸಿದರೆ, ಮುಸರಿ ಬಳಸಿ ಕಸ ಹೊರಿಸಿದರೆ, ಹೊಸದಿಯೋ ಶಿಶು ನಾಳ, ಹೊಸದಿಯೋ ಶಿಶು ನಾಳ, ದೀಶನ ದಯದಿಂದ ಕಸೂತಿ ಕೋಪಸ ತೊಡಿಸಿದನೆ, ಕಸೂತಿ ಕೋಪಸ ತೊಡಿಸಿದನೆ, ನಡೆ ನಡೆಯುತ ಗಂಡ ನಡೆ ನಡೆಯುತ ಗಂಡ ನಡಮೂರಿದೋದೆನ್ನ, ಹುಡುಗಾಟ ಬಿಡಿಸಿ ಅವುದೆನಿಸಿದನೆ, ಹುಡುಗಾಟ ಬಿಡಿಸಿ ಅವುದೆನಿಸಿದನೆ, ಮದನ ತ್ಯಾಗಿ ಬಂದು ಮನೆಯೊಳಗಿರುತ್ತೀರೇ, ಬೆದರ ಗಡಕಿ ಅಂತ ಹೆಸರಿಸಿದನೆ, ಬೆದರ ಗಡಕಿ ಅಂತ ಹೆಸರಿಸಿದನೆ, ನೆದರ ಮೇಲೆ ತಾನು ನೆದರಿತ್ತು ಎನಗೆ, ನೆದರ ಮೇಲೆ ತಾನು ನೆದರಿತ್ತು ಎನಗೆ, ಮುದದಿ ಚುಂಬನ ಕೊಟ್ಟು ರಂಭಿಸಿದನೆ, ಮುದದಿ ಚುಂಬನ ಕೊಟ್ಟು ರಂಭಿಸಿದನೆ, ನಡೆ ನಡೆಯುತ ಗಂಡ ನಡಮುರಿದೋದೆನ್ನ, ಹುಡುಗಾಟ ಬಿಡಿಸಿ ಹೌದೆನಿಸಿದನೆ, ಹೊಸತಾಗಿ ಮದಿವ್ಯಾಧಿ ಅಕ್ಕನ ಮಗಳಿಗೆ, ಹುಸರಿ ಬಳಸಿ ಕಸ ಹೊರಿಸಿದನೆ, ವಸದಿಯೋ ಶಿಶುನಾಳ, ವಸದಿಯೋ ಶಿಶುನಾಳ. ವಸದಿಯೋ ಶಿಶುನಾಳ ದೀಶನ ದಯದಿಂದ ಕಸೂತಿ ಕುಪ್ಪಸ ತೊಡಿಸಿದನೆ, ಕಸೂತಿ ಕುಪ್ಪಸ ತೊಡಿಸಿದನೆ. ನಡೆ ನಡೆ ಯುತ ಗಂಡ ನಡ ಮೂರಿದುದೆನ್ನ ಹುಡುಗಾಟ ಬಿಡಿಸಿ ಅವಜರಿಸಿದನೆ, ಹುಡುಗಾಟ ಬಿಡಿ